ಫೆಬ್ರವರಿ 2019 ಪೂರ್ವದಲ್ಲಿ ಜಮೀನು ಹೊಂದಿರುವ ರೈತರಿಗೆ ಮಾತ್ರ ಅನ್ವಯವಾಗಿರುತ್ತದೆ. ಈ ದಿನಾಂಕದ ನಂತರ ಪಿಎಂ ಕಿಸಾನ್ ಪ್ರೋತ್ಸಾಹಧನ ಪಡೆಯುತ್ತಿರುವ ರೈತರು ತಮ್ಮ ಹೆಸರಿನಲ್ಲಿರುವ ಜಮೀನು ಮಾರಾಟ ಮಾಡಿದ್ದಲ್ಲಿ ಅವರ ಹೆಸರಿನಲ್ಲಿ ಹಾಲಿ ಯಾವುದೇ ಜಮೀನು ಇಲ್ಲದಂತಹ ರೈತರಿಗೆ ಪಿಎಂ ಕಿಸಾನ್ ಪಾವತಿಯನ್ನು ನಿಲ್ಲಿಸಲಾಗಿದೆ ಎಂದು ಶಿವಮೊಗ್ಗ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಪ್ರಕಟಣೆ ಕೇಳಿದ್ರಲ್ಲ ರೈತ ಬಾಂಧವರೇ, ಇದೀಗ ಜನಪದ ಸಂಗೀತ ಕಾರ್ಯಕ್ರಮ. ಎರೆಹಳ್ಳಿಯ ಶ್ರೀಮತಿ ಕೆಂಚಮ್ಮ ಮತ್ತು ಸಂಗಡಿಗರಿಂದ ಬಸವಣ್ಣನ ಪದ. ಓ ನಮ ಶಿವಾಯ, ಓ ನಮ ನಮ ಶಿವ ಓಂ ಶಿವಾಯ ನಮ ಶಿವಾಯ ಓಂ ನಮ ಶಿವ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವ ಓಂ ನಮ ಶಿವಾಯ ಅಡ್ಡ ಗೊಂಡಲೇ ದಾಡೆ ಕಾಯನೆ ಬಡರ ಮಗನೆ ದರಿ ಮಗ ಓಂ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವ ಓಂ ನಮ ಶಿವ ಡರಣಿ ಮನೆ ದರಿ ಮನೆ ಅಡ್ಡಯ್ಯ ಇಲ್ವಂತ ಎಮ್ಮೆ ವಡ ಕಾಳ ಓಂ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವ ಓಂ ನಮ ಶಿವ ಒಡದರೆ ವಾಡಿಯವ್ವ ವಾರಿ ಒಲ್ಲ ಮೇಯಲೆ ಸಾಕಂಬಾಲ ಕರೆಯಲ ಓಂ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವ ಓಂ ನಮ ಶಿವ ಸಾಕಂಬಾಲಿಗೆ ಬೇಕಂಬ ಕಡಗಲೆ ವಜ್ರ ಮಣಿ ಕೊದಾಯಳಿಯ ಓಂ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವ ಓಂ ನಮ ಶಿವ ವಜ್ರನೆ ಮಾಣಿಕದಯಳಿಯ ಗೈಡ ಕಂದ ಭದ್ರ ಜಯಮ್ಮ ಕಡಿ ಬಾರೆ ಓಂ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವ ಓಂ ನಮ ಶಿವನೆ ಜಯಮ್ಮ ಕಡಿ ಬಾರೆ ಕಡಗಲ ಸರಳಿ ಮಸರ ಕಡಿಯಾರೆ ಓಂ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವ ಓಂ ನಮ ಶಿವ ಸರಳಿ ಮಸರ ಕಡಿ ಬಾರೆ ಜಯಮ್ಮ ಬೆಡಗಳಿ ಬೆಣ್ಣೆ ತಗಿ ಬಾರೆ ಓಂ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವ ಓಂ ನಮ ಶಿವ ದಾಳಂದು ದಡ ದಡ ನಾ ಬಂದೆ ನಡೆದರೆ ಗಣ್ಣ ಎದುರಾದ ಓಂ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವ ಓಂ ನಮ ಶಿವ ದಾರಿಗೆ ಅಣ್ಣ ಎದುರ ಗೆಳೆಯನಲ್ಲ ಮೊಳಗೈದೆ ತಂಗೆ ಮನಿವಾಗ ಓಂ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವ ಓಂ ನಮ ಶಿವ ಅರೆ ತನ್ನ ಇಡೆ ಕಾದಲ ಬೇಡೆ ಬಂದಂತ ತಂಗೆ ಗುಣಲೇಡೆ ಓಂ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವ ಓಂ ನಮ ಶಿವ ಅರೆ ದಾನವ ಓದನ ಗೊಂಡದ ಕದಲಿಗೆ ಪಾಯರೋದೇನ ಓಂ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವ ಓಂ ನಮ ಶಿವ ಓಂ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವ ಓಂ ನಮ ಶಿವ ಶಿರ ಉಣಸಿ ಸೋನ ಬಳಿಯ ಕೇಳಕ್ಕೆ ನಮ್ಮಣ್ಣ ನನ್ನ ಕಳೆಯಾನೆ ಓಂ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವ ಓಂ ನಮ ಶಿವ ನಮ್ಮಣ್ಣನೇ ನನ್ನ ಕಳೆಯನೆಂತ ಗಂಗ ವರೋಸ್ಯಾನೆ ಓಂ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವ ಓಂ ನಮ ಶಿವ ಅಂಜಲಿ ಕಣ್ಣೀರವೇನಂದ ವರೋಸ್ಯಾನೆ ತಂಗಿರ ಬೇಡ ಅಂದ ಜೋಲೋ ಮಾಕೆ ಓಂ ಶಿವಾಯ ಓ

ಆತ್ಮರಿಗೆ ನಮನ ಸ್ಮರಿಸ ಬನ್ನಿರಿ ಆ ತ್ಯಾಗಿಗಳ ನೆನೆವ ಬನ್ನಿರಿ ಆ ಮಹಾತ್ಮರ ಆರಾಧಿಸಿ ಆ ಮಹಾನೀಯರ ಬಲಿದಾನಗೈದ ಮಹಾಪುರುಷರ ನಮನ ನಮನ ಹುತಾತ್ಮರಿಗೆ ನಮನ ತ್ಯಾಗಿಗಳ ನೆನೆವ ಬನ್ನಿರಿ ಆ ಮಹಾತ್ಮರ ನಮನ ನಮನ ಹುತಾತ್ಮರಿಗೆ ನಮನ ಸಂಕುಲದ ರಕ್ಷಣೆಗೆಂದು ಹಗಲಿರುಳೆನ್ನದೆ ಕಾಡಲ್ಲೇ ಉಳಿದು ಕಳ್ಳ ಬೇಟೆ ನಿಯಂತ್ರಣಗೈದು ಕಾಡಿಗಾಗಿ ಹೋರಾಡಿ ಮಡಿದ ಸ್ಮರಿಸ ಬನ್ನಿರಿ ಆ ತ್ಯಾಗಿಗಳ ನಮನ ನಮನ ಹುತಾತ್ಮರಿಗೆ ನಮನ